ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ ಇಂಡೋ ಜರ್ಮನ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾವಿರಾರು ಕುಟುಂಬಗಳ ಆನಂದಕ್ಕೆ ಸಾಕ್ಷಿಯಾಗಿದೆ. ವಿಶ್ವ ಮಟ್ಟದಲ್ಲಿ ಸರ್ವಶ್ರೇಷ್ಠ ಕೇಂದ್ರಗಳಲ್ಲಿ ಒಂದಾದ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ 5,000 ಹೆಚ್ಚು ಯಶಸ್ವಿ ಟೆಸ್ಟ್ ಟ್ಯೂಬ್ ಬೇಬಿ ಜನನವಾಗಿದ್ದು ಅತ್ಯಾಧುನಿಕ ಚಿಕಿತ್ಸೆ, ಅನುಭವಿ ಮತ್ತು ನುರಿತ ವೈದ್ಯರ ತಂಡದ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ. ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಬಿಟ್ಟು ಹಿಂದೆ ಭೇಟಿ ನೀಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮುರಾರ್ಜಿಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೊಲ್ಲಾಪುರ್. ಸಂಪರ್ಕಿಸಿ 7444775500. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 10%. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ಸಂಚಿಕೆಯಲ್ಲಿ ಕೇಳುಗರೆ, ಷಟ್ ಸಂಪತ್ತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಆ ಷಟ್ ಸಂಪತ್ತುಗಳಲ್ಲಿ ಮೊದಲೇದು ಧರ್ಮ. ಧರ್ಮದ ಸ್ವರೂಪ ಏನು ಮತ್ತೆ ಧರ್ಮ ಅಂದ್ರೇನು, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅಂತ ಏನಂತೀರಿ ಸ್ವಾಮೀಜಿ? ಇವತ್ತು ಬಹಳ ಅಗತ್ಯವಾಗಿ ಬೇಕಾದಂತಹದ್ದು ಧರ್ಮ. ಅಂದ್ರೆ ಬಹಳ ಜನ ಏನ್ ತಿಳ್ಕೊಂಡಿದಾರಂದ್ರೆ ವಿಜ್ಞಾನ ಯುಗಕ್ಕೆ ಧರ್ಮ ಯಾಕಬೇಕು, ನಾವೆಲ್ಲ ಏನು ವಿಜ್ಞಾನ ಕಲ್ಪಿಸ್ಕೊಡುತ್ತೆ, ಸೌಲಭ್ಯಗಳನ್ನ ಕೊಡುತ್ತೆ, ಆಮೇಲಿಂದ ಸರ್ಕಾರ ನಮಗೆ ಸೌಲಭ್ಯಗಳನ್ನ ಕೊಡುತ್ತೆ, ನಾವು ದುಡಿತೀವಿ, ನಾವು ಸಂಬಳ ತಗೊಳ್ತೀವಿ, ಎಲ್ಲವೂ ನಮ್ಮ ಕೈಗೆಟಕುವ ರೀತಿಯಲ್ಲಿನೇ ಇದೆ ಅಂತ. ಆದ್ರಿಂದ ಧರ್ಮದ ಅಗತ್ಯ ಏನು ಅಂತ ಕೆಲವರು ಯುವಕರು ಕೇಳಬಹುದು, ಅವ್ರಿಗೆ ಅವರೇ ಪ್ರಶ್ನೆ ಹಾಕೊಳ್ಬಹುದು. ಆದ್ರೆ ಎಲ್ಲದಕ್ಕೂ ಬೆಲೆ ಬರ್ತಕ್ಕಂಥದ್ದು, ಎಲ್ಲದಕ್ಕೂ ಶಕ್ತಿ ಬರುವಂತಹದ್ದು ಧರ್ಮದಿಂದ ಮಾತ್ರ. ಅದಕ್ಕೆ ಧರ್ಮವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಒಂದು ನಿಮಗೆ ಎಲ್ರಿಗೂ ಗೊತ್ತಿರೋ ಉದಾಹರಣೆ ಹೇಳ್ತೀನಿ. ಇವಾಗೆಲ್ಲ ಕಟ್ಟಡಗಳು ಕಟ್ಟೋದಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲು ಬೇಕು, ಕಬ್ಬಿಣ ಬೇಕು, ಇಟ್ಟಿಗೆ ಬೇಕು, ಮರಳು ಬೇಕು, ಆಮೇಲಿಂದ ಇನ್ನು ಸಿಮೆಂಟ್ ಬೇಕು, ಎಲ್ಲ ಬೇಕು. ಸರಿ, ಎಲ್ಲದನ್ನು ದುಡ್ಡು ಕೊಡ್ತಿರ್ತೀರ, ಹೊರಗಡೆಯಿಂದ ತರ್ತೀರ. ಆದ್ರೆ ಇವೆಲ್ಲವನ್ನು ಕೂಡಿಸ್ತಕ್ಕಂಥದ್ದೊಂದಿದೆ, ಅದು ನಿಮ್ಗೆ ಹತ್ತಿರದಲ್ಲೇ ಸಿಗುತ್ತೆ. ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಈಗ ಅದಕ್ಕೂ ದುಡ್ಡು ಕೊಡ್ಬೇಕೇನು. ಯಾವ್ದು ಹೇಳಿ ನೋಡೋಣ. ನೀರು, ನೀರಿಲ್ಲ ಇವ್ಯಾವಕ್ಕೂ ಬೆಲೆ ಇಲ್ಲ. ಕಟ್ಟಡ ಆಗಬೇಕಾದ್ರೆ ಮೊದಲು ಎಲ್ಲದನ್ನು ಕೂಡಿಸ್ತಕ್ಕಂತ ಶಕ್ತಿ ಇರೋದು ನೀರಿನಲ್ಲಿ. ನೀರಿನಲ್ಲಿ ನೀರೊಂದಿದ್ರೆ ಎಲ್ಲವನ್ನು ಕೂಡಿಸ್ಕೊಳತ್ತೆ ಅಲ್ವಾ. ಹಾಗೇನೆ ಜೀವನದಲ್ಲಿ ನಿಮ್ಗೆ ಎಲ್ಲದೂ ಇದೆ, ಹಣ ಇದೆ, ಅಧಿಕಾರ ಇದೆ, ಆಮೇಲಿಂದ ಕೀರ್ತಿ ಇದೆ, ವಾರ್ತೆ ಇದೆ, ವಿದ್ಯೆ ಇದೆ, ಎಲ್ಲದೂ ಇದೆ. ಧರ್ಮವಂತರ ಆಗದೆ ಹೋದ್ರೆ ಎಲ್ಲವೂ ಇದ್ದು ಹಾನಿ, ಬೆಲೆ ಬರಲ್ಲ. ಈಗ ಅಂದ್ರೆ ಅಪರಾಧ ಮಾಡ್ಬಿಟ್ಟು ಅವನು ಅಹಂಕಾರಿ ಆಗ್ಬಿಟ್ಟು, ಧರ್ಮ ಇಲ್ಲದೆ ಹೋದ್ರೆ ಸಾಮಾನ್ಯವಾಗಿ ಅಹಂಕಾರ ಬಂದ್ಬಿಡುತ್ತೆ. ಅವನು ಅಹಂಕಾರಿಯಾಗಿ ಮಾಡಬಾರದ್ ಮಾಡಿ ಹೋಗಿ ಶಿಕ್ಷೆಗೊಳಗಾದ, ಜೈಲಿಗೆ ಸೇರ್ಕೊಂಡ ಅಂದ್ರೆ ಏನ್ ಪ್ರಯೋಜನ? ಹೌದು. ಆದ್ರಿಂದ ಧರ್ಮ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಕ್ಕೂ ಜೀವ ಇದ್ದಂಗೆ, ಪ್ರಾಣ ಇದ್ದಂಗೆ. ಅದಕ್ಕೆ ಧರ್ಮ ಅನ್ನುವಂಥದ್ದು ಎಲ್ಲದಕ್ಕೂ ಮುಖ್ಯ ಮೂಲ ಅನ್ನುವಂಥದ್ದು ನಾವು ತಿಳ್ಕೊಂಡು, ಈ ಧರ್ಮ ಅನ್ನೋ ಶಬ್ದ ಏನಿದೆಯಲ್ಲ, ಇದು ಧ್ರುವ ಅನ್ನೋ ಧಾತುವಿನಿಂದ ಬಂದಿದೆ. ಸಂಸ್ಕೃತದ ಶಬ್ದ ಇದು. ಧ್ರುವ ಅನ್ನೋ ಧಾತುವಿನಿಂದ ಬಂದಿದೆ. ಧ್ರುವ ಅಂದ್ರೆ ಧರಿಸುವುದು ಅಥವಾ ಎತ್ತಿ ಹಿಡಿಯುವುದು ಅಂತ ಅರ್ಥ. ಧರಿಸೋದು ಧರ್ಮ. ಅದಕ್ಕೆ ವೇದವ್ಯಾಸರು ಒಂದು ವ್ಯಾಖ್ಯಾನ ಮಾಡ್ತಾರೆ, ಬಹಳ ಅದ್ಭುತವಾದ ವ್ಯಾಖ್ಯಾನ. ಧರ್ಮೋ ಹಿ ವಿಶ್ವಸ್ಯ ಜಗತ್ ಪ್ರತಿಷ್ಠ. ಅಂದ್ರೆ ಈ ಜಗತ್ತನ್ನ ಧರಿಸಿರ್ತಕ್ಕಂಥದ್ದು, ಈ ಜಗತ್ತನ್ನ ಹಿಡಿದು ಇಟ್ಕೊಂಡಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಧರ್ಮ ಅಂತ ಕರೆದ್ಬಿಟ್ರು. ಅಂದ್ರೆ ಪರಮಾತ್ಮನಿಗೆ ಧರ್ಮ ಅಂತ ಕರೆದ್ರು. ಈಗ ಭೂಮಿ ತಿರುಗ್ತಾ ಇದೆ. ಹೌದು. ಭೂಮಿ ಬೀಳಲಾರ್ದೇನೆ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಇದೆ, ಆಮೇಲೆ ಒಂದು ಕ್ರಮಬದ್ಧವಾಗಿ ತಿರುಗ್ತಾ ಇದೆ. ಈ ಸಾರಿ 365 ದಿವಸಕ್ಕೆ ಒಂದು ಸುತ್ತ ಮುಗಿಸ್ತಪ್ಪ, ಮುಂದಿನ ಸಾರಿ 375 ದಿನ ಅಥವಾ 307 ದಿವಸ, ಹಂಗಿಲ್ಲ, ಒಂದು ಕ್ರಮ ಇದೆ, ಅದೇ ಧರ್ಮ. ಆಮೇಲೆ ಎಲ್ಲವನ್ನೂ ತನ್ನೊಳಗಡೆ ಧರಿಸಿಕೊಂಡಿದೆ, ಗ್ರಾವಿಟೇಷನ್ ಅದು ಕೂಡ ಧರ್ಮ. ಅದಕ್ಕೆ ಚಲಿಸುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಧರಿಸುವುದು ಭೂಮಿಯ ಧರ್ಮ ಅಂದಾಗ ಸಹಜ ಧರ್ಮ ಅಂತ ಬರ್ತದೆ. ಧರ್ಮದ ಸ್ವರೂಪದಲ್ಲಿ ಮೊದಲನೇದು ಸಹಜ ಧರ್ಮ ಅಥವಾ ಸ್ವಭಾವ, ನಮ್ಮ ನಮ್ಮ ಮೂಲ ಸ್ವಭಾವ. ಅರಿಷಡ್ ವರ್ಗಗಳು ಹೇಳಿದ್ನಲ್ಲ, ಅದು ಮಾನವನ ಮೂಲ ಸ್ವಭಾವ, ಹುಟ್ಟುಗುಣ. ಹಾಗೆ ಪಂಚಭೂತಗಳಿಗೂ ಕೂಡ ಒಂದು ಹುಟ್ಟುಗುಣ ಇದೆ, ಅದು ಅವುಗಳ ಧರ್ಮ, ಸಹಜ ಧರ್ಮ ಅಂತ ಕರೀತಾರೆ. ಈ ಧರ್ಮ ಸರಿಯಾಗಿ ನಡೆದ್ರೆ ಪ್ರಕೃತಿ ಸುಸ್ಥಿತಿಯಲ್ಲಿರುತ್ತೆ, ಇಲ್ಲದೆ ಹೋದ್ರೆ ಇರೋದಿಲ್ಲ. ಯಾವಾಗ ಮಳೆ ಬರಬೇಕು ಅವಾಗ ಬಂದ್ರೆ ಬೆಳೆ ಬೆಳೆಯುತ್ತೆ, ಯಾವಾಗ್ಲೂ ಬರೋದು ಆಮೇಲೆ ಸಿಕ್ಕಾಪಟ್ಟೆ ಬರೋದು, ಒಂದ್ಸಾರಿ ಇಲ್ವೇ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಯ್ತು ಅಂದ್ರೆ ಎಷ್ಟು ತೊಂದರೆ ಆಗತ್ತೆ ರೈತನಿಗೆ. ಅದೇ ಅಧರ್ಮ. ಅದಕ್ಕೆ ಧರ್ಮ ಅಂತಂದ್ರೆ ಧರಿಸುವುದು, ಈ ವಿಶ್ವವನ್ನು ಸಂರಕ್ಷಣೆ ಮಾಡ್ತಿದೆಯಲ್ಲ, ಆ ತತ್ವಕ್ಕೆ ಧರ್ಮ ಅಂತ ಕರೆದಿದ್ದಾರೆ. ಧರ್ಮೋಹಿ ವಿಶ್ವಸ್ಯ ಜಗತ್ ಪ್ರತಿಷ್ಠ. ಇದು ಇವಾಗ ಸ್ವಭಾವ ಅಂತ ಆಗತ್ತೆ. ಈಗ ನೀರಿದೆ ನೋಡಿ, ನೀರು ಅದಕ್ಕೊಂದು ರುಚಿ ಇದೆ. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಎಲ್ಲಾ ರುಚಿಗಳಿಗಿಂತ ಶ್ರೇಷ್ಠವಾದ ರುಚಿ ಅಂದ್ರೆ ನೀರಿಂದೇ ರುಚಿ ಅಂತ ಹೇಳ್ತಾರೆ. ಆಶ್ಚರ್ಯ ಅನ್ಸುತ್ತಲ್ವಾ, ಅಂದ್ರೆ ರುಚಿಯಾದದ್ದು ಯಾವ್ದು ಅಂದ್ಕೊಳ್ಳಿ, ಎಲ್ಲರೂ ಜೇನುತುಪ್ಪ, ಎಳ್ನೀರು ಅಥವಾ ಹಾಲು ಅಂತ ಹೇಳ್ಬೋದು, ಸಕ್ಕರೆ ಅಂತ ಹೇಳ್ಬೋದು, ಕಲ್ ಸಕ್ಕರೆ ಅಂತ ಹೇಳ್ಬೋದು. ಆದ್ರೆ ಎಲ್ಲವಕ್ಕೂ ರುಚಿ ಕೊಟ್ಟಿರೋದು, ರಸವನ್ನು ಕೊಟ್ಟಿರೋದು ನೀರು. ನೀರನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದೇ ಧರ್ಮ, ಭೂಮಿಯನ್ನ ಸರಿಯಾಗಿ ಇಟ್ಕೊಳ್ಳೋದೇ ಧರ್ಮ. ಹೀಗೆ ಸೂರ್ಯನ ಧರ್ಮ ಇದೆ ನೋಡಿ. ನಮಗೆ ಮೊನ್ನೆ ಕೇಳ್ತಾ ಇದ್ದೆ ಪೇಪರ್ ಅಲ್ಲಿ ಒಂದ್ ಸಂಗತಿ ಬಂದಿತ್ತಂತೆ, ಏನು ಅಂದ್ರೆ 5 ಜನರಲ್ಲಿ ಒಬ್ಬರಿಗೆ ವಿಟಮಿನ್ ಡಿ ಕೊರತೆ ಇದೆ ಅಂತ. ನಮ್ಮಲ್ಲಿ ಸೂರ್ಯ ಇಷ್ಟೊಂದು ಇದಾವೆ, ಬಿಸಿಲು ತಾಪ ಬೇಕಾದಷ್ಟು ಇದೆ, ಆದ್ರೆ ಹೀರ್ಕೊಳ್ತಾ ಇಲ್ಲ ಅವ್ರ ಶರೀರಗಳು, ಅಬ್ಸರ್ವ್ ಮಾಡ್ಕೊಂತ ಇಲ್ಲ. ಅಥವಾ ಯಾವ್ದೋ ಕಾರಣಕ್ಕೆ ಒಳಗಡೆನೆ ಕೆಲಸ ಮಾಡೋದು ಅಥವಾ ಎಸಿನಲ್ಲಿ ಕೂತ್ಕೊಳ್ಳೋದು ಈ ತರ ಎಲ್ಲ ಆದಾಗ, ಬೆಳಗ್ಗೆ ಎಳೆ ಬಿಸಿಲಲ್ಲಿ ವಾಕಿಂಗ್ ಮಾಡಂಗಿಲ್ಲ, ಈ ತರ ಎಲ್ಲ ಆದಾಗ ವಿಟಮಿನ್ ಡಿ ಕೊರತೆ ಆಗುತ್ತೆ. ಇದು ಸೂರ್ಯನ ಧರ್ಮ ಅಂದ್ರೆ ಎಲ್ಲವಕ್ಕೂ ಶಕ್ತಿ ಕೊಡೋದು ಸೂರ್ಯ. ಹರಿತ್ತು ಕ್ಲೋರೋಫಿಲ್ ನಡಿಬೇಕಾದ್ರೆ ಪತ್ರ ಹರಿತ್ತು, ಅದಕ್ಕೂ ಕೂಡ ಸೂರ್ಯನ ಬೆಳಕಬೇಕು, ಅದು ಧರ್ಮ. ಬೆಳಗುವುದು ಸೂರ್ಯನ ಧರ್ಮ, ಆಮೇಲೆ ಧರಿಸುವುದು ಭೂಮಿಯ ಧರ್ಮ, ಆಮೇಲೆ ಚಲಿಸುವುದು ವಾಯುವಿನ ಧರ್ಮ, ನಮ್ಮೆಲ್ಲರಿಗೂ ರಕ್ಷಣೆ ನೀಡತಕ್ಕಂಥದ್ದು ನೀರಿನ ಧರ್ಮ, ಜೀವಜಲ ನಮ್ಮನ್ನು ಬದುಕಿಸ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳೋದು, ಈ ಪಂಚಭೂತಗಳನ್ನ ಯಾವ ಕಾರಣಕ್ಕೂ ಕೆಡಿಸಬೇಡಿ. ನೀರಿನ ವಿಷಯದಲ್ಲಿ ತುಂಬಾ ಅಲಕ್ಷ್ಯದಿಂದ ಬದುಕ್ತಾರೆ, ಚೆಲ್ಬಿಡೋದು ನೀರನ್ನ, ಹಾಗೆ ಮಾಡಬಾರ್ದು. ಯಾಕಂದ್ರೆ ನನ್ನ ಕೈಲಿ ಬೇಕಾದ್ರೆ ಒಂದು 1,00,000 ರೂಪಾಯಿ ಹಣ ತಂದ್ಬಿಡ್ಬೋದು, ಎಲ್ಲಾದ್ರೂ ಒಳ್ಳೆ ಸಾಧನೆ ಮಾಡಿ ಅಥವಾ ಏನೋ ಒಂದು ಆಟ ಆಡಿ ಒಂದು 50,00,000 ರೂಪಾಯಿ ಪ್ರೈಸ್ ಕಿತ್ಕೊಂಡ್ಬರ್ಬೋದು. ಒಂದು ಹನಿ ನೀರು ಸೃಷ್ಟಿ ಮಾಡಿಕೊಡಿ ಅಂದ್ರೆ ಆಗಲ್ಲ, ನೀರಿನ ಸೃಷ್ಟಿ ಮಾಡಕ್ಕಾಗಲ್ಲ ನಮ್ಮ ಕೈಲಿ. ಆದ್ರಿಂದ ಈ ಪಂಚಭೂತಗಳನ್ನ ಸರಿಯಾಗಿ ಇಟ್ಕೊಳ್ತೀವಲ್ಲ, ಅದು ಒಂದು ಧರ್ಮವೇ. ಇದಕ್ಕೆ ಸಹಜ ಧರ್ಮ ಅಂತ ಹೇಳ್ತಾರೆ, ಅಥವಾ ಧರ್ಮದ ಸ್ವಭಾವ, ಮೂಲ ಸ್ವಭಾವ. ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ಇವುಗಳನ್ನ ಪಲ್ಯೂಟ್ ಮಾಡಬಾರ್ದು, ಮಲಿನಗೊಳಿಸಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಚೆನ್ನಾಗಿಟ್ಕೊಳ್ಬೇಕು. ಈ ಭೂಮಿನ ಕೆಡಿಸೋದು ಅಂದ್ರೆ ಕಸ ಒಗೆಯೋದು, ಸಿಕ್ಕ ಸಿಕ್ಕಲ್ಲಿ ಕಸ ಒಗೆಯೋದು, ನಮ್ಮನೆ ಕಸ ತಗೊಂಡೋಗಿ ಪಕ್ಕದ ಮನೆ ಮುಂದಕ್ಕೆ ಹಾಕೊಳ್ಳೋದು, ಅವ್ರ ಪಕ್ಕದ ಮನೆಗೆ ಹಾಕೊಂತ ಹೋಗೋದು, ಈ ತರ ಮಾಡಿದ್ರೆ ಅದು ಭೂಮಿಯನ್ನ ನಾವು ಕೈಯಾರೆ ಕೆಡಿಸ್ದಂಗೆ. ಆವಾಗ ಭೂಮಿ ತಾಯಿಯನ್ನ ಅದ್ರಲ್ಲಿ ಅರ್ಥ ಏನಿದೆ. ಆದ್ರಿಂದ ಈ ಸ್ವಭಾವ ಅಂದ್ರೆ ಸಹಜ ಧರ್ಮವನ್ನು ಅರ್ಥ ಮಾಡಿಕೊಂಡು ನಡೀತಕ್ಕಂತಹದ್ದು ಧರ್ಮದ ಮೊದಲನೆಯ ಸ್ವರೂಪ. ಕೇಳಿದ್ರಲ್ಲ ಕೇಳುಗರೆ, ಪ್ರಕೃತಿಯನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಸಹಜ ಧರ್ಮವನ್ನ ನಾವು ಪಾಲಿಸಬೇಕು ಅಂತೇಳಿ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ 19ನೇ ಸಂಚಿಕೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ಕೇಳೋಣಂತ ಮೊದಲಿಗೆ ಈ ಸಂಚಿಕೆಯ ಪ್ರಶ್ನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.

ಹೋದರೆ ಯಾರ್ದನ ಯಾರ್ದಂತ ಹಿಂಗೆ ಕಳ್ತಾರ. ಇದು ಬೇಸಲ್ಲಪ್ಪ ಅಂತ ಊರೆ ಹಚ್ಚಾಕ ಬಂದು ಆ ಮಾಯಲ ಪಾಕಿರೋ ಸಾಹೇಬ್ ಎಂಡಿ ಬಾಬಾ ಬೆತ್ತು ತಲೆ ಮೇಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ ಆ ಬೂದಿ ವಾದಳಲ್ಲ ಆ ಬೂದೆಲ್ಲ ಜೋಳ ತುಂಬತ್ತು ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಪಕ್ಕಿರ ಸಾಯಬು ಆ ಸಾಯಬು ಅಲ್ಲ ಅಲ್ಲ ಅಂತ ಆ ವಾಗನ ಕಬ್ಬಿನ ಗೊಲು ಸಾಕಿ ಆ ಮಾಯಲ ಪಕ್ಕಿರ ಸಾಬು ಊರಿಗೆ ಹೆಂಗ ಹೋಗ್ತಾನ ಅನ್ನ ಬಳರ ಕೈಯಾಗಿಟ್ಟ